ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಲಕ್ಷಣಗಳು ಹಾಗೂ ಪರಿಹಾರ ಈ ಕುರಿತು ಜವಳಗೆರಾದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರನಾಥ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ಇದಾದ ಬಳಿಕ ದೇವದುರ್ಗದ ಮಹಾದೇವಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ಮತ್ತು ವಿಶೇಷವಾಗಿ ಆಡುಗಳಲ್ಲಿರ್ಬೋದು ಕುರಿಗಳಲ್ಲಿರ್ಬೋದು ಈ ನೀಲಿ ನಾರಿಗೆ ರೋಗ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದಿಲ್ಲ ಒಂದು ಪ್ರದೇಶದಲ್ಲಿ ಕಂಡು ಬರ್ತಾ ಇರುತ್ತೆ. ಏನಿದು ನೀಲಿ ನಾಲಿಗೆ ರೋಗ, ಯಾಕೆ ಬರ್ತದ, ಮುನ್ನೆಚ್ಚರಿಕೆ ಏನಾದರೂ ತಗೋಬೋದಾ ಹೇಗೆ, ಅಥವಾ ಒಂದೇಳೆ ಈ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಬಂದಾಗ ಏನು ಕುರಿ ಸಾಕಾಣಿಕೆದವರು ಉಪಚಾರ ಮಾಡಬೇಕಾಗತ್ತೆ, ವೈದ್ಯರ ಸಲಹೆ ಏನ್ ಮಾಡ್ಕೋಬೇಕು, ಯಾವ ರೀತಿ ಇದಕ್ಕೆ ಚಿಕಿತ್ಸೆ ಇದೆ, ಯಾವ ರೀತಿ ಇದರಿಂದ ಹಾನಿ ಆಗತ್ತೆ ಅಂತಕ್ಕಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನಮ್ಮ ಕುರಿ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಜವಳಗೆರೆದ ಪಶುವೈದ್ಯ ಸೇವಾ ಇಲಾಖೆಯ ಪಶು ವೈದ್ಯಾಧಿಕಾರಿಗಳಾದಂತ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ ಅವರು ಬನ್ನಿ, ಅವರಿಂದ ವಿಚಾರ ತಿಳ್ಕೊಳ್ಳಂತ. ಡಾಕ್ಟರ್, ಮೊದಲನೇದಾಗಿ ಹೇಳಿ, ಈ ನೀಲಿ ನಾಲಿಗೆ ರೋಗ ಪ್ರಮುಖವಾಗಿ ಯಾವ್ಯಾವ ಒಂದು ಜಾನುವಾರುಗಳಲ್ಲಿ ಕಂಡು ಬರುತ್ತೆ? ಸರ್ ನಮಸ್ಕಾರ, ರೈತ ಬಂದವರಿಗೆ ನಮಸ್ಕಾರಗಳು. ನೀಲಿ ನಾಲಿಗೆ ರೋಗ ಯೂಶುವಲಿ ಬರೋದು ಈ ಮೇವು ತಿನ್ನೋದ ಎಲ್ಲ ಪ್ರಾಣಿಗಳಿಗೆ ಬರುತ್ತೆ, ಆದ್ರೆ ರೋಗ ತೀವ್ರತೆಯನ್ನು ಕುರಿಗಳಲ್ಲಿ ನಾವು ಹೆಚ್ಚು ನೋಡ್ತೀವಿ. ಈಗ ಕುರಿಗಳಿಗೆ ಬಂದಾಗ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಎಲ್ಲಾ ಒಂದು ವಯಸ್ಸಿನ ಕುರಿಗಳಲ್ಲಿ ಬರುತ್ತಂತೀರ, ಅಥವಾ ವಯಸ್ಸಾದ ಕುರಿಗಳಿಗೆ ಮಾತ್ರ ಬರುತ್ತಾ, ಹೇಗೆ ಇದು? ಎಲ್ಲಾ ಕುರಿಗಳಿಗೆ ಬರುತ್ತೆ ಸರ್, ಆದ್ರೆ ಹೆಚ್ಚಿಗೆ ಬರೋದು ಅಂದ್ರೆ 1 ವರ್ಷದಿಂದ 1.5 ವರ್ಷದ ಕೆಳಗೆ ಇರುವ ಕುರಿಗಳಿಗೆ, ಆಮೇಲೆ 6 ತಿಂಗಳ ಮೇಲೆ ಇರುವ ಕುರಿಗಳಿಗೆ. ಕುರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರತಕ್ಕಂತ ವಿಚಾರ ಹೇಳಿದ್ರೆ, ಯಾಕೆ ಅದೇ ಕುರಿಗಳಲ್ಲಿ ಕಂಡು ಬರತಂತ? ಇದು ಒಂದೊಂದು ಬ್ರೀಡ್ ಸ್ಪೆಷಲ್ ತಳಿ ಇದ್ರ ಮೇಲೆನೆ ಹೋಗುತ್ತೆ ಸರ್. ಕುರಿಗಳು ಯೂಶುವಲಿ ತಗ್ಗು ಪ್ರದೇಶ, ಆಮೇಲೆ ಅಧಿಕ ತೇವಾಂಶ ಇರುವ ಜಾಗ ಅಥವಾ ಕಾಡು ಪ್ರದೇಶದಲ್ಲಿ ಮೇಯಿಸಿದ್ರೆ ಏನಾಗ್ತದೆ, ಅಲ್ಲಿ ಈ ನೀಲಿ ನಾಲಿಗೆ ಅಂತ ಒಂದು ರೋಗ, ಇದು ಬ್ಲೂ ಟಂಗ್ ವೈರಸ್ ಅಂತ ಅಂತಾರ. ಈ ಬ್ಲೂ ಟಂಗ್ ವೈರಸ್ ಒಂದು ಯಾರೇನೆ ವೈರಸ್, ಇದು ಈ ವೈರನ್ನು ಯೂಶುವಲಿ ಈ ಕುರಿಗಳಿಗೆ ಅಂದ್ರೆ ರುಮಿನೆಂಟ್ಸ್ಗೆ ಮೇವು ತಿನ್ನೋ ಪ್ರಾಣಿಗಳಿಗೆ ಬರುತ್ತೆ, ಆದ್ರೆ ಕುರಿಗಳಿಗೆ ಯಾಕೆ ಹೆಚ್ಚು ಅಂದ್ರೆ, ಇದು ಕುರಿಗಳು ಕುಲಿಕೈಡ್ ಸ್ಪೀಸೀಸ್ ಆಫ್ ಸೊಳ್ಳೆ ಏನಿರುತ್ತೆ ಅದ್ರ ಕಡಿತಲಿಂದಾನೇ ಕುರಿಗಳಿಗೆ ಬರೋದು. ಆ ಕುರಿಗಳು ಮೇಯ್ಸಕ್ಕೆ ಹೋಗೋದು ಕಾಡು ಪ್ರದೇಶದಲ್ಲಿ ಅಧಿಕ ತೇವಾಂಶ ನೀರು ನಿಂತಿದ್ದ ಜಾಗದಲ್ಲಿ, ಈ ಏರಿಯಾದಲ್ಲಿ ಈ ರುಮಿನೆಂಟ್ಸ್ಗಳು ಮೇಯ್ತಾವ, ಅಲ್ಲೇ ಈ ರೋಗ ಬರೋದು ಹೆಚ್ಚು. ವೈರಸ್ ನಿಂದ ಬರತಂತೀರಿ, ವೈರಾಣು ರೋಗನ ಇದು? ಇದು ವೈರಾಣು ರೋಗ ಸರ್. ಹೇಗೆ ಒಂದು ಕುರಿಯಿಂದ ಮತ್ತೊಂದು ಕುರಿಗೆ ಇದು? ಒಂದು ಕುರಿಲಿಂದ ಇನ್ನೊಂದು ಕುರಿಗೆ ಈ ರೋಗ ಬರೋದಿಲ್ಲ. ಇದು ಗುಲುಕೈಡ್ ಜಾತಿಯ ಒಂದು ಸೊಳ್ಳೆ ಇದೆ. ಆ ಸೊಳ್ಳೆ ಪ್ರಭಾವ ಯಾವ ಎಲ್ಲಿ ಇರುತ್ತೆ ಅಂದ್ರೆ, ಈ ಮಳೆಗಾಲದ ಸ್ಟಾರ್ಟ್ ಲಿಂದ ಚಳಿಗಾಲವರೆಗೆ ತೆಗ್ಗು ಪ್ರದೇಶದಲ್ಲಿ ನೀರು ನಿಂತಿದ್ದ ಪ್ರದೇಶದಲ್ಲಿ ಹಾಗೂ ಈ ಹ್ಯುಮಿಡಿಟಿ ಹೆಚ್ಚು ಇರೋ ಪ್ರದೇಶದಲ್ಲಿ ಈ ಕುಲಿಕಡಿದ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಆ ಏರಿಯಾದಲ್ಲಿ ಯಾವಾಗ ಆ ಪ್ರದೇಶದಲ್ಲಿ ಯಾವಾಗ ಕುರಿಗಳು ಮೇಯ್ಸಕ್ಕ ಹೋಗ್ತಾರೆ ನಮ್ಮ ಕುರಿಗಾಯಿಗಳು, ಅವಾಗ ಏನಾಗ್ತದೆ ಆ ಸೊಳ್ಳೆ ಈ ಕುರಿಗಳಿಗೆ ಕಡದಾಗ ಮಾತ್ರ ಆ ಕುರಿಗೆ ಬರುತ್ತೆ. ಒಂದು ಕುರಿಗೆ ಬಂದ ನಂತರ ಇನ್ನೊಂದು ಕುರಿಗೆ ಅದ ಕುರಿಲಿಂದಾನೇ ಕುರಿಗೆ ಹರಡುವುದಿಲ್ಲ ಈ ರೋಗ. ಇನ್ನ ಈ ನೀಲಿನಾಲಿಗೆ ರೋಗ ಬಂದಾಗ ಕುರಿಗಳ ಒಂದು ಯಾವ ರೀತಿ ಲಕ್ಷಣಗಳು ಕಂಡು ಬರ್ತಾವೆ ಅಂತಿತ್ತಾವು ಸರ್? ಈ ರೋಗ ಪ್ರಪ್ರಥಮವಾಗಿ 1964 ಇದು ಸಿರೋಟೈಪ್ಸ್ ಫಸ್ಟ್ ಟೈಮ್ ಕಂಡುಹಿಡಿದಿದ್ದಾರೆ. ಸೊ 1967 2000 ಟೋಟಲ್ 10 ಸಿರೋಟೈಪ್ಸ್ ಅಂದ್ರೆ ಇದ್ರದ್ದು ಇದು ಒಂದು ಮ್ಯೂಟೇಟಿಂಗ್ ವೈರಸ್ ಅಂದ್ರೆ ಒಂದು ಇದ್ರದ್ದು ಏನು ಆಕಾರ ಇದೆ ಇದು ಚೇಂಜ್ ಆಕೊಂತ ಹೋಗುತ್ತೆ. ಯಾವ ತರ ನಮ್ ಕೊರೋನಾ ವೈರಸ್ ಅದನ್ನು RNA ವೈರಸ್, ಇದನ್ನು ಈ ನೀಲಿ ನಾಲಿಗೆದ ವೈರಸ್ ಸೇಮ್ RNA ವೈರಸ್. ಇದು ಒಂದು ಮ್ಯೂಟೇಟಿಂಗ್ ವೈರಸ್ ಅಂದ್ರೆ ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಹೋಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಸಿರೋಟೈಪ್ಸ್ ಇರುತ್ತೆ, ವೇರಿಯಂಟ್ ಇರುತ್ತೆ ಸರ್. 1994 10 ಸಿರೋಟೈಪ್ಸ್ ಕಂಡುಹಿಡಿದಾರೆ. ಆಮೇಲೆ ಅದರಲ್ಲಿಂದ 2001 ಇಲ್ಲಿವರೆಗೆ ಟೋಟಲ್ 26 ಸಿರೋಟೈಪ್ಸ್ ಇದ್ರದ್ದು ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಸ್. ಸೊ ಈ ವೈರಸ್ ಏನಾಗುತ್ತೆ ಸರ್ ದೇಶದಲ್ಲಿ, ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಕಾಣೋದು, ಅದರಲ್ಲಿ ಹೆಚ್ಚು ತೀವ್ರತೆ ಕಾಣೋದು ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಸರ್. ಈ ಆಂಧ್ರ ಪ್ರದೇಶ ಅಂದ್ರೆ ನಾರ್ದರ್ನ್ ಆಂಧ್ರ ಪ್ರದೇಶ, ನಾರ್ದರ್ನ್ ಕರ್ನಾಟಕ ನಲ್ಲಿ ಇದು ಯೂಶುವಲಿ ಕಾಣೋದು ಜುಲೈಲಿಂದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಜುಲೈಲಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ವರೆಗೆ ಇರುತ್ತೆ ಸರ್ ಉತ್ತರ ಕರ್ನಾಟಕ ಹಾಗೂ ಉತ್ತರ ಆಂಧ್ರದಲ್ಲಿ. ಆಮೇಲೆ ದಕ್ಷಿಣ ಆಂಧ್ರ, ದಕ್ಷಿಣ ಕರ್ನಾಟಕ ಹಾಗೂ ತಮಿಳುನಾಡು ಇದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿಂದ ಡಿಸೆಂಬರ್ ವರೆಗೆ ಇರುತ್ತೆ ಸರ್. ಇದು ಇದು ಒಂದು ಜಿಯೋಗ್ರಫಿಕಲ್ ಏರಿಯಾ, ಆಮೇಲೆ ಕ್ಲೈಮೇಟಿಕಲ್ ಕಂಡೀಷನ್ ಮೇಲೆನೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಸರ್. ಸೀಸನ್ ನಲ್ಲಿ ಆ ಋತುವಿನಲ್ಲಿ ಈ ಕ್ಯುಲಿಕಾಯ್ಡ್ ಸ್ಪೀಸೀಸ್ ಆಫ್ ಈ ಮಾಸ್ಕಿಟೋ ಏನಿದೆ ಅದರದ ಪ್ರಭಾವ, ಅದರದ ಬೆಳವಣಿಗೆ ಆ ಏರಿಯಾನಲ್ಲಿ ಇರುತ್ತೆ ಸರ್. ಅದರಿಂದಾನೆ ಬರೋದು. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ರೋಗ ಬಂತಂದ್ರೆ ಕುರಿಗಳಲ್ಲಿ? ಈ ನೀಲಿ ನಾಲಿಗೆ ಒಂದು ವೈರಾಣುಲಿಂದ ಆಗೋದ ರೋಗ, ಇದರದ್ದು ಮುಖ್ಯವಾದ ಲಕ್ಷಣಗಳು ಏನಂತಂದ್ರೆ, ಪ್ರಪ್ರಥಮವಾಗಿ ತೀವ್ರವಾದ ಜ್ವರ ಬರುತ್ತೆ. ಅದು 104 ತನ ಜ್ವರ ಇರುತ್ತೆ ಸರ್, 104 106 ವರೆಗೆ. ಆಮೇಲೆ ಮಖ ಬಾವು ಬರೋದು, ಸೊಂಡಿ ಬಾವು, ನಾಲಿಗೆ ಬಾವು ಬರೋದು ಹಾಗೂ ನಾಲಿಗೆ ದಪ್ಪ ಆಗುತ್ತೆ. ಈ ನಾಲಿಗೆ ದಪ್ಪ ಆಗೋ ಸಲುವಾಗಿ ಕುರಿಗಾರು ಏನಂತಾರೆ, ನಾಲಿಗೆ ದಪ್ಪ ಆಗೈತೆ ಅಥವಾ ನೀಲಿ ನಾಲಿಗೆ ಹೆಸರು ಇದ್ರಲ್ಲಿಂದಾನೆ ಬಂದಿರೋದು ಸರ್. ನಾಲಿಗೆ ದಪ್ಪ ಆದ ನಂತರ ಏನಾಗುತ್ತೆ, ಅಲ್ಲಿ ರಕ್ತದ ನರಗಳು ಕಾಣಿಸೋದು. ಸೊ ಅಲ್ಲಿ ಈ ವೆನಸ್ ಬ್ಲಡ್ ಏನಾಗುತ್ತೆ, ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಸೊ ದಟ್ ಇಸ್ ವೈ ಅದು ಏನಾಗ್ತದ, ನೀಲಿ ನಾಲಿಗೆ ಅಂತ ಹೆಸರು ಕರೀತಾರೆ ಸರ್. ಹೌದು ಸರ್. ಆಮೇಲೆ ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣ ಏನಂತಂದ್ರೆ, ಕಾಲು ಕುಂಟುವುದು. ಈ ಕಾಲು ಕುಂಟುವುದು ಯಾಕಂತಂದ್ರೆ, ಈ ವೈರಲ್ ಇನ್ಫೆಕ್ಷನ್ ಆದಾಗ ಸರ್ ಗೊರಚಿ ಮೇಲೆ ಏನು ಪೋರ್ಷನ್ ಇದೆ ಆ ಪೋರ್ಷನ್ ಮತ್ತೆ ಇನ್ಫ್ಲಮೇಷನ್ ಆಗಿ ಅಲ್ಲಿ ನೋವು ಆಗತ್ತೆ. ನೋವು ಇರೋ ಸಲುವಾಗಿ ಕಾಲು ಕುಂಟುತ್ತದೆ. ಇಲ್ಲಿ ನಮ್ಮ ಲೋಕಲ್ ಭಾಷೆಯಲ್ಲಿ ಎದೆಯಲ್ಲಿ ನಡೆಯುತ್ತದೆ, ಎದೆಯಲ್ಲಿ ನಡೀತದೆ ಅಂತ ಹೇಳ್ತಾರೆ. ಆಮೇಲೆ ಜೊಲ್ಲು ಬರ್ಸೋದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಭೇದಿ ಕೂಡ ಆಗುತ್ತೆ ಸರ್. ಆಮೇಲೆ ಮೇವು ಬಿಟ್ಟು ಬಿಡೋದು, ವೀಕ್ನೆಸ್ ಆಗೋದು, ನಿಶಕ್ತಿ ಆಗೋದು, ಸಾಯೋದು. ಇದ್ರ ಈ ರೋಗದಿಂದ 20-40% ಕುರಿಗಳಿಗೆ ಮಾರ್ಟಾಲಿಟಿ ರೇಟ್ ಇದೆ ಸರ್. ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀಲಿ ನಾಲಿಗೆ ರೋಗ ಬಂದಾಗ ಕುರಿಗಳಿಗೆ ಏನು ಒಂದು ಟ್ರೀಟ್ಮೆಂಟ್ ಇದೆ, ಅಥವಾ ಬರಲಾರದಂತೆ ತಡಿಬೇಕಾಗಿತ್ತಂದ್ರೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಂತೆ ತಾವು ಸರ್? ಇದಕ್ಕೆ ಇದು ಒಂದು ವೈರಾಣುಲಿಂದ ಬರುವ ರೋಗ ಇರೋ ಕಾರಣ ಇದಕ್ಕೆ ಯಾವ್ದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುವುದಿಲ್ಲ ಸರ್. ಆದರೆ ಇದರ ಲಕ್ಷಣದ ಸಿಂಪ್ಟೊಮ್ಯಾಟಿಕ್ ಆಗಿ ನಾವು ಚಿಕಿತ್ಸೆಯನ್ನು ಕೊಡುತ್ತೇವೆ. ಇದು ಜ್ವರ, ಅತಿಯಾದ ಜ್ವರ ಇರುತ್ತೆ ಸರ್. ಸೊ ಜ್ವರ ಸಲುವಾಗಿ ನಾವು ಪೇನ್ ಕಿಲ್ಲರ್, ಮೆಲಾಕ್ಸಿಕಾ, ಪ್ಯಾರಾಸೆಟಮಾಲ್ ಈ ತರ ಎಲ್ಲ ಹಾಕ್ತೀವಿ. ಆಮೇಲೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಇನ್ಫೆಕ್ಷನ್ ಆದಾಗ ನಾವು ಆಂಟಿಬಯೋಟಿಕ್ಸ್ ಲೈಕ್ ಅಮೋಕ್ಸಿಸಿಲಿನ್, ಓಟಿಸಿ ಇವೆಲ್ಲ ಚಿಕಿತ್ಸೆ ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ಮುಖಕ್ಕೆ ಇರೋದು ಎಲ್ಲ ಲಕ್ಷಣಗಳು ಜಾಸ್ತಿ ಅಂದ್ರೆ ಅದಕ್ಕೆ ಕಾರಣ ಪೊಟ್ಯಾಸಿಯಂ ಪರ್ಮನೆಂಟ್ ಲೋಷನ್ ನಿಂದ ಆ ಬಾಯಿ ತೊಳೆಯೋದು. ಆಮೇಲೆ ಇದು ತಡೆಗಟ್ಟಕ್ಕೆ ಸಲುವಾಗಿ ನಮ್ಮ ಪಶುಸಂಗೋಪನೆ ಇಲಾಖೆಯಲ್ಲಿ ಉಚಿತವಾಗಿ ಲಸಿಕೆಯನ್ನು ಲಭ್ಯ ಇರುತ್ತೆ ಸರ್. ಈ ಲಸಿಕೆಯನ್ನು ಜಾಗ್ರಫಿಗೆ ಅನುಗುಣವಾಗಿ ನಮ್ಮ ರಾಯಚೂರು ಜಿಲ್ಲೆ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಆ ಲಸಿಕೆಯನ್ನು ಸಂಬಂಧಪಟ್ಟ ಪಶು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹುಡುಗಿ ಹೇಳಿದರೆ ಅವರು ಆದ ಲಸಿಕೆಯನ್ನು ತರಿಸಿ ಉಚಿತವಾಗಿ ರೈತ ಬಾಂಧವರ ಕುರಿಗಳಿಗೆ ಮುಂಜಾಗ್ರತವಾಗಿ ನಾವು ಮಾಡಬಹುದು. ಅದು ಮಾಡಿಸಿದ್ರೆ ಏನಾಗುತ್ತೆ ಮುಂದೆ ಇದ್ರದ್ದು ಪ್ರಖರತೆ ಅಂದ್ರೆ ಇದ್ರದ್ದು ತೀವ್ರತೆ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ಇದು ಯಾರು ಒಂದು ಮ್ಯೂಟೇಟಿಂಗ್ ವೈರಸ್. ನಮ್ಮಲ್ಲಿ ಸಿಗುವ ಸಿರೋಟೈಪ್ಸ್ ಏನಂದ್ರೆ ಒಂದು ಟೋಟಲ್ 10 ಸಿರೋಟೈಪ್ಸ್ ಅನಲೈಸ್ ಮಾಡಿ ಅದರಲ್ಲಿಂದ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿದ್ದಾರೆ. ಈ ವ್ಯಾಕ್ಸಿನ್ ಒಂದೊಂದು ಏರಿಯಾನಲ್ಲಿ ಒಂದೊಂದು ನಮೂನೆ ಕೆಲಸ ಮಾಡುತ್ತೆ ಸರ್. ಇದ್ರದ್ದು ಪರಿಣಾಮ ಎಲ್ಲ ಕಡೆ ಒಂದೇ ನಮೂನೆ ಇರಲ್ಲ ಸರ್. ಒಂದ್ ಏರಿಯಾನಲ್ಲಿ ಒಳ್ಳೆ ಪರಿಣಾಮ ಸಿಗುತ್ತೆ ಸರ್, ಒಂದೊಂದು ಏರಿಯಾನಲ್ಲಿ ಸರಿಯಾಗಿ ಪರಿಣಾಮ ಇರೋಲ್ಲ. ಕಾರಣ ಏನಂದ್ರೆ ಆ ಏರಿಯಾದಾಗ ಸಿರೋಟೈಪ್ಸ್ ಯಾವ್ದು ಇದೆ ಆ ಸಿರೋಟೈಪ್ಸ್ ಪ್ರಕಾರ ಈ ವ್ಯಾಕ್ಸಿನ್ಸ್ ಇದೆ ಏನಿಲ್ಲ ಅದು ಡಿಪೆಂಡ್ ಮಾಡುತ್ತೆ ಸರ್. ಆಮೇಲೆ ಈ ನಾನು ರೈತ ಬಂದ್ರು ಹೇಳೋದು ಅಂದ್ರೆ ತೆಗ್ಗು ಪ್ರದೇಶ, ಕಾಡು ಪ್ರದೇಶ ಹಾಗೂ ನೀರು ನಿಂತಿರೋ ಪ್ರದೇಶ, ಆಮೇಲೆ ತೇವಾಂಶ ಜಾಸ್ತಿ ಇರೋದ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಅವರು ಕುರಿಗಳನ್ನು ತಂಪಬಾರದು. ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಅಂದ್ರೆ ತಾವು ಲಸಿಕೆಯನ್ನ ಹಾಕ್ಸೋದು ಇದು ಒಮ್ಮೆ ಹಾಕ್ಸಿದ್ ಸಾಕಂತೀರ ಕುರಿಗಳಿಗೆ ನೀಲಿ ನಾಲಿಗೆ ರೋಗ ಲಸಿಕೆಯನ್ನ, ಅಥವಾ ವರ್ಷ ಹಾಕಿಸ್ಬೇಕ ಹೇಗೆ ಸರ್? ವರ್ಷ ಒಂದ್ಸಲ ಹಾಕಿಸ್ಬೇಕು. ವರ್ಷಕ್ಕೊಂದ್ಸಾರಿ? ವರ್ಷಕ್ಕೆ ಒಂದ್ಸಲ. ಯಾವ ತಿಂಗಳಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ತಿಂಗಳಲ್ಲಿ ಹಾಕ್ಸೋದು ಒಳ್ಳೇದಂತೀರಿ ಕುರಿಗಳಿಗೆ ನೀಲಿ ನಾಲಿಗೆ ರೋಗ ಲಸಿಕೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೇ ಜೂನ್ ನಲ್ಲಿ ಹಾಕ್ಸೋದು ಉತ್ತಮ ಸರ್. ಯಾಕಂದ್ರೆ ಜುಲೈಲಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಸರ್ ಈ ಏರಿಯಾದಲ್ಲಿ. ಸೊ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ತನ ಇರುತ್ತೆ ಸರ್ ಇದ್ರದ್ದು ಬಹಳ ಜಾಸ್ತಿ. ಕುರಿ ಹಿಂಡುಗಳಲ್ಲಿ ಒಂದು ಕುರಿಗೆ ಏನಾದ್ರೂ ಲಕ್ಷಣ ಕಂಡು ಬಂತಂದ್ರೆ ಮುಂದೆ ಉಳಿದಂತ ಕುರಿಗಳಿಗೆ ಬರಲಾರದಂತೆ ಮಾಡ್ಲಿಕ್ಕೆ ಏನಾದ್ರೂ ಕ್ರಮ ವಹಿಸಬಹುದಾ ಕುರಿ ಸಾಕಾಣಿಕೆದಾರರು? ಸರ್ ನಾವು ಒಂದು ಕುರಿಗೆ ಬರೋಲ್ಲ. ಈಗ ಕುರಿ ಅವರಿಗೆ ಗೊತ್ತಿರುತ್ತೆ ಸರ್ ನಮ್ಮ ಏರಿಯಾನಲ್ಲಿ ಯಾವಾಗ ಶುರು ಆಗುತ್ತೆ ಅಂತ. ಒಂದು ಏರಿಯಾನಲ್ಲಿ ಒಂದು ಊರಿನಲ್ಲಿ ಅವರು ರಿಲೇಷನ್ ಆಗ್ಲಿ ಯಾರನ್ನಾಗ್ಲಿ ಒಂದು ಕುರಿಗೆ ಕಾಣಿಸಿದ ಈ ತರ ರೋಗ ಬಂದಿದೆ ಅಂತ ಗೊತ್ತಾಯ್ತು ಅಂದ್ರೆ ಅವರು ಮುಂಜಾಗ್ರತೆ ಮಾಡಿಸ್ಬಹುದು. ಈಗ ಬಂದಿದ್ದು ಹಿಂಡಿಯಾಗ ಬಂದ ತಕ್ಷಣನೇ ನಾವು ಮಾಡೋದಂದ್ರೆ ಅದರಲ್ಲಿ ಅರ್ಧ ಕುರಿಗೆ ಒಳಗೆ ಸೊಳ್ಳೆ ಕಡತಕ್ಕೆ ಒಳಪಟ್ಟಿರ್ಬೋದು. ಒಳಪಟ್ಟಿರ್ತಾವ ಸರ್. ಅದಕ್ಕೆ ನಾವು ಮಾಡಿದ ನಂತರನು ಅದು ಒಂದೊಂದ್ ಟೈಮ್ ಕೆಲಸ ಮಾಡುತ್ತೆ, ಒಂದೊಂದ್ಸಲ ಕೆಲಸ ಮಾಡಲಿಕ್ಕಿಲ್ಲ. ಬಟ್ ಏನ್ ಬೆಸ್ಟ್ ಅಂದ್ರೆ ಮೇ ಜೂನ್ ನಲ್ಲಿ ಮಾಡಿಸೋದು ಉತ್ತಮ. ವರ್ಷಕ್ಕೆ ಒಂದ್ಸಲ ಮಾಡಿಸೋದು, ಒಂದ್ಸಲ ಮಾಡಿಸಿಬಿಟ್ರೆ ತೊಂದರೆ ಇಲ್ಲ ಸರ್. ನೀಲಿ ನಾಲಿಗೆ ರೋಗದ ಲಸಿಕೆಯನ್ನ ಇಲಾಖೆ ವತಿಯಿಂದ ಪಶು ವೈದ್ಯ ಸೇವಾ ಇಲಾಖೆಯಿಂದ ಹಾಕ್ತಾ ಇರ್ತಾರ, ಹೇಗೆ ಖಾಸಗಿಯಾಗಿ ಹಾಕಿಸ್ಕೋಬೇಕಂತೀರಾ ಹೇಗೆಲ್ಲ? ನಮ್ಮಲ್ಲಿ ತಯಾರಾಗಿದೆ, ಇಲಾಖೆಯಲ್ಲಿ ತಯಾರಾಗಿದೆ, ಲಭ್ಯ ಕೂಡ ಇರುತ್ತೆ. ಈ ಸಾರಿ ಕೂಡ ನಮಗೆ ಪೂರೈಸಿದ್ದಾರೆ ಡಿಪಾರ್ಟ್ಮೆಂಟ್. ಅದು ಯಾವ ತರ ಔಟ್ ಬ್ರೇಕ್ ಆ ಜಾಗ್ರಫಿಕಲ್ ಏರಿಯಾ ನೋಡಿಕೊಂಡು ಅವರು ತಯಾರು ಮಾಡಿ ಕೊಡ್ತಾರೆ ಸರ್. ಅಂದ್ರೆ ಅದು ಕಡ್ಡಾಯವಾಗಿ ಎಲ್ಲೂ ಪ್ರತಿ ವರ್ಷನೂ ಜೂನ್ ಜುಲೈನಲ್ಲಿ ಈ ತರ ಹಾಕಸ ಅಂತ ಹೇಳ್ತಾ ಇದ್ರಿ ತಾವು, ಕಡ್ಡಾಯವಾಗಿ ಅದನ್ನ ಇಲಾಖೆ ಹಾಕೋದಿಲ್ಲ ಸರ್? ಯಾವ ವೈರಸ್ ಇನ್ಫೆಕ್ಷನ್ಸ್ ಪ್ರತಿ ಒಂದು ವೈರಸ್ ಅಂತ ತಗೊಳ್ಳಿ ಸರ್, ಈ ಯಾವ್ದು ವೈರಸ್ ಆದ್ರೂ 5 ವರ್ಷಕ್ಕೆ ಒಂದ್ಮೇಲೆ ಇದ್ರದ್ದು ತೀವ್ರತೆ ಹೆಚ್ಚು ನಾವು ನೋಡ್ತಾ ಇರೋದು ನಮ್ಮ ಅನುಭವ ಪ್ರಕಾರ. ಸೊ 5 ಇಯರ್ಸ್ ಗೆ ಒಂದ್ಸಲ ಯಾವಾಗ ಬರುತ್ತೆ ಆ ಸಂಬಂಧಪಟ್ಟ ಪಶುವೈದ್ಯರಿಗೆ ಗೊತ್ತಿರುತ್ತೆ ಈ ವರ್ಷ ಈ ವೈರಸ್ ಪ್ರಖರತೆ ಜಾಸ್ತಿ ಇರುತ್ತೆ ಅಂತ. ಸೊ ಆ ವರ್ಷ ಮುಂಜಾಗ್ರತವಾಗಿ ಆ ವ್ಯಾಕ್ಸಿನ್ ಗಳನ್ನು ತರಿಸಿಟ್ಟು ಆ ರೈತರು ಕುರಿಗಳಿಗೆ ಮಾಡಿರ್ತಾರೆ, ಮುಂದೆ ಅದು ಅವರಿಗೆ ತೊಂದರೆ ಆಗುದಿಲ್ಲ ಸರ್. ಈ ನೀಲಿ ನಾಲಿಗೆ ರೋಗ ಮಾರಣಾಂತಿಕ ರೋಗನ ಕುರಿಗಳಲ್ಲಿ ಸರ್? ಇದು ಬಂದಿದೆ, ಇದೊಂದು ಮಾರಣಾಂತಿಕ ರೋಗ. ಇದು ಬಂದಿದ್ರೆ ಸುಮಾರು 20-40% ಜಾನುವಾರುಗಳು ಇದು ಮೃತಪಟ್ಟಿರ್ತಾವ ಸರ್. ಕುರಿ ಸತ್ತು ಬಿಡ್ತಾವೆ? ಹಾ ಸರ್. ಒಂದೇ 100 ಕುರಿಗೆ ಬಂದಿದ್ದಾವೆ ಅಂದ್ರೆ ಒಂದು 20-40 ಅಂದ್ರೆ 20-40 ಕುರಿಗಳು ಸಾಯ್ತಾವ ಸರ್. ಈಗ ನೀಲಿ ನಾಲಿಗೆ ರೋಗ ಬಂದು ಸತ್ತಂತ ಕುರಿಗಳ ವಿಲೇವಾರಿ ಬಾಳ ಮಾಡೋದು ಬಹಳ ಮುಖ್ಯ. ವೈರಲ್ ಒಂದು ರೋಗ ಇರೋದ್ರಿಂದ ಇದು ಹೇಗೆ ವಿಲೇವಾರಿ ಮಾಡ್ಬೇಕಂತೆ ಸತ್ತಂತ ಕುರಿಗಳನ್ನ? ಸರ್ ಇದು ವಿಲೇವಾರಿ ಮಾಡೋದು ಅಷ್ಟು ಈ ಇಂಪಾರ್ಟೆನ್ಸ್ ಇಲ್ಲ. ಯಾಕಂದ್ರೆ ಇದು ಅಂಟು ರೋಗ ಅಲ್ಲ ಸರ್. ಅಂಟು ರೋಗ ಅಲ್ಲ ಸರ್, ಒಂದ್ರಲ್ಲಿಂದ ಒಂದು ಬರಲ್ಲ. ಆಮೇಲೆ ಇದು ಸತ್ತ ಕುರಿಲಿಂದಾನೇ ಇನ್ನೊಂದು ಕುರಿಗೆ ಸ್ಪ್ರೆಡ್ ಆಗೋದಿಲ್ಲ ಸರ್. ಯಾವ್ದೋ ಪ್ರಾಣಿ ಆದ್ರೂ ಸತ್ತರೋ ಅದು ವಿಲೇವಾರಿ ಮಾಡೋದು ಒಂದು ನಿಯಮ. ವಿಲೇವಾರಿ ಮಾಡಬೇಕು, ಕಂಡಲ್ಲಿ ಬಿಸಾಕಬಾರ್ದು ಅಷ್ಟೇ ಅದನ್ನ. ಬಿಸಾಕಬಾರದು. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ಕುರಿ ಸಾಕಾಣಿಕೆದಾರರಿಗೆ ಈ ರೋಗದ ಬಗ್ಗೆ? ಕುರಿ ಸಾಕಾಣಿಕೆದವರು ಈಗ ನಮ್ಮ ರೈತ ಬಾಂಧವರಿಗೆ ನಾ ಹೇಳೋದೇನಂದ್ರೆ ನಾವು ಈ ಕುರಿಗಳು ಅಮೂಲ್ಯವಾದ ವಸ್ತು. ಇದು ಇದು ಕುರಿ ಸಾಕಾಣಿಕೆ ಯಾರು ಮಾಡ್ತಾರೆ ಅವರಿಗೆ ಗೊತ್ತು. ಅವರು ಇದನ್ನು ಒಂದು ತನ್ನದು ಒಂದು ಭೂಮಿ ಅಂತ ತಿಳ್ಕೊಂಡಿರ್ತಾರೆ. ಒಂದು ಕುರಿ ಅವರಿಗೆ ನಷ್ಟ ಆದ್ರೆ ಅವರು ಊಟ ಮಾಡೋದನ್ನು ಬಿಟ್ಟು ಬಿಟ್ಟಿರ್ತಾರೆ. ನಾನು ಅವರು ಇದನ್ನು ಅವಾಗವಾಗ ಪಶು ಹತ್ತಿರದ ಪಶು ವೈದ್ಯರಿ ಅವ್ರದ್ದು ಕಾಂಟ್ಯಾಕ್ಟ್ ನಲ್ಲಿ ಇರಬೇಕು. ಅವ್ರ ಜೊತೆ ಮಾತಾಡ್ಕೊಂಡು ಅವರು ಋತುವಿನಲ್ಲಿ ಯಾವ ಲಸಿಕೆಯನ್ನು ಹಾಕಿಸಬೇಕು ಇದ್ರ ಬಗ್ಗೆ ಗಮನ ಇಟ್ಟುಕೋಬೇಕು. ಅವಾಗವಾಗ ಯಾವ ವರ್ಷ ಇದು ತೀವ್ರತೆ ಹೆಚ್ಚಿಗೆ ಇರ್ತದೆ ಪಶುವೈದ್ಯರ ಜೊತೆ ಸಮಾಲೋಚನೆ ಮಾಡಿದ್ರೆ ಅವರು ಹೇಳ್ತಾರೆ ಇದು ಈ ವರ್ಷ ಹೆಚ್ಚಿಗೆ ಇರ್ಬೋದು ಅಂತಂತ ಹೇಳಿದಾಗ ಅವರು ಆ ನಿರ್ದೇಶನ ಅನುಯಾಯಿ ಲಸಿಕೆಯನ್ನು ಹಾಕಿಸಿಬಿಟ್ಟೆ ಅವರು ಆರಾಮ ಇರ್ಬೋದು, ಅವ್ರ ಕುರಿಗಳನ್ನು ಆರಾಮ ಇರ್ಬೋದು. ಒಳ್ಳೇದು ಡಾಕ್ಟರ್ ರವೀಂದ್ರನಾಥ್ ಅವರೇ, ಇದುವರೆಗೂ ಕುರಿಗಳಲ್ಲಿ ಬರ್ತಕ್ಕಂತ ಈ ನೀಲಿ ನಾಲಿಗೆ ರೋಗದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ನಮ್ಮ ಕುರಿ ಸಾಕಾಣಿಕೆದಾರರಿಗೆ ಮಾಡಿಕೊಟ್ರಿ. ಕುರಿ ಸಾಕಾಣಿಕೆದಾರರು ತಾವು ಹೇಳುವಾಗೆ ಇದೊಂಥರ ಮೂವಿಂಗ್ ಎಟಿಎಂ, ಕುರಿ ಅಂತಂದ್ರೆ ಮೂವಿಂಗ್ ಎಟಿಎಂ ಇದ್ದಂಗೆ ಇದು ರೈತರಿಗೆ ಯಾವತ್ತು ಕುರಿ ಸಾಕಾಣಿಕೆದಾರರಿಗೆ. ಅದಕ್ಕೆ ಒಂದು ಕುರಿ ಇವತ್ತು ಸತ್ಯಪ್ಪ ಅಂತಂದ್ರೆ ಸುಮಾರು 4,000 to 5,000 or 10,000 ತನ ಒಂದು ಲಾಸ್ ಆಗುವ ಸಾಧ್ಯತೆ ಇದೆ. 10,000 to 15,000 ಇದೆ ಸರ್. 10,000 to 15,000 ಒಂದು ಕುರಿ ಲಾಸ್ ಆದನ ಅಂತ ಹೇಳಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಆರ್ಥಿಕ ನಷ್ಟವನ್ನು ತಡೆಯಬೇಕಾದ್ರೆ ಎಲ್ಲಾ ವೇಳೆಗೆ ಸರಿಯಾಗಿ ಕಾಲಕಾಲಕ್ಕೆ ಸರಿಯಾಗಿ ಕುರಿ ಸಾಕಾಣಿಕೆದಾರರು ಎಲ್ಲಾ ರೋಗದ ವಿರುದ್ಧ ಲಸಿಕೆಗಳನ್ನು ಹಾಕಿಸೋದು ಕಡ್ಡಾಯವಾಗಬೇಕು. ಜೊತೆಗೆ ರೈತರು ಕುರಿ ಸಾಕಾಣಿಕೆದಾರ ಮುಂದೆ ಬಂದು ಲಸಿಕೆಗಳನ್ನು ಹಾಕಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ನೀವ್ ಹೇಳಿದಂಗೆ ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ನೀಲಿ ನಾಲಿಗೆ ರೋಗದ ವಿರುದ್ಧ ಲಸಿಕೆಯನ್ನ ಕುರಿಗಳಿಗೆ ಕಡ್ಡಾಯವಾಗಿ ನಮ್ಮ ಕುರಿ ಸಾಕಾಣಿಕೆದಾರರು ಹಾಕಿಸಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳ್ರಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಲಕ್ಷಣಗಳು ಹಾಗೂ ಪರಿಹಾರ ಕುರಿತು ಜವಳಗೆರಾದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಲಾದ ನಿರಂತರ ಪ್ರಯತ್ನದ ಫಲವಾಗಿ ದೇಶವು ಆಹಾರ ಧಾನ್ಯ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಮತ್ತು ದೇಶದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆಯೂ ಹೆಚ್ಚಾಗಿದೆ. ಇದೇ ರೀತಿ ಭಾರತ ಸರ್ಕಾರ ಖಾದ್ಯ ತೈಲದ ಉತ್ಪಾದನೆಯನ್ನು ಹೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಇದೇ ಕ್ರಮವನ್ನು ಮುಂದುವರಿಸುತ್ತಾ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ದೂರದೃಷ್ಟಿಯುಳ್ಳ ನಿರ್ಣಯ ತೆಗೆದುಕೊಂಡು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮ್ ಅನ್ನು ಆರಂಭಿಸಿದೆ. ಈ ಮಿಷನ್ನಿಂದ ಇಡೀ ದೇಶದ ರೈತರಿಗೆ ತುಂಬಾ ಲಾಭ ಸಿಗುತ್ತದೆ. ಕೃಷಿಯ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳವಾಗುತ್ತದೆ. ಖಾದ್ಯ ತೈಲ ಆಮದುವಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಉದ್ಯೋಗದ ಹೊಸ ಅವಕಾಶಗಳು ಹುಟ್ಟುತ್ತವೆ. ಖಾದ್ಯ ತೈಲದಲ್ಲಿ ಸ್ವಾವಲಂಬನೆಗಾಗಿ ಈಗ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಫಾರ್ಮಿನ ಸಂಕಲ್ಪ ತೆಗೆದುಕೊಳ್ಳಲಾಗಿದೆ. ಇದರಿಂದ ರೈತರಿಗೆ ನೇರವಾಗಿ ಲಾಭ ಆಗುವುದಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಡಿಮೆ ದರ ಮತ್ತು ಉತ್ತಮ ಕ್ವಾಲಿಟಿ ಎಣ್ಣೆ ಸಿಗುತ್ತದೆ. ಇಷ್ಟೇ ಅಲ್ಲ, ಈ ಮಿಷನ್ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ನಿರ್ಮಾಣ ಮಾಡುತ್ತದೆ. ಈ ಮಿಷನ್ನ ಅಡಿಯಲ್ಲಿ ಆಯಿಲ್ ಫಾರ್ಮಿನ ಸೀಮೆ ಹಾಗೂ ಉತ್ಪನ್ನ ಹೆಚ್ಚಿಸಲು ಒತ್ತಡ ನೀಡುವುದಕ್ಕೆ ಸರ್ಕಾರ 11,000 crore ರೂಪಾಯಿಗಿಂತಲೂ ಹೆಚ್ಚು ಪರಿಹಾರ ನಿಧಿಯನ್ನು ನಿರ್ಧರಿಸಿದೆ. ಮಿಷನ್ನಿನ ಅಡಿಯಲ್ಲಿ ಸರ್ಕಾರವು ಆಯಿಲ್ ಫಾರ್ಮಿನ ಕೃಷಿಗಾಗಿ ನಾಟಿ ಇತ್ಯಾದಿಗಳ ಪರಿಹಾರ ನಿಧಿಯನ್ನು ಹೆಚ್ಚಿಸಲು ಮೊದಲು ಸಿಗುತ್ತಿದ್ದ 12,000 rupees ಪ್ರತಿ ಹೆಕ್ಟರ್ ಅನ್ನು ಹೆಚ್ಚಿಸಿ 29,000 rupees ಪ್ರತಿ ಹೆಕ್ಟರ್ ವರೆಗೆ ಮಾಡಿದೆ. ಆಯಿಲ್ ಫಾರ್ಮಿನ ಹಳೆಯ ತೋಟಗಳ ಪುನರುದ್ಧಾರಕ್ಕಾಗಿ 250 rupees ಪ್ರತಿ ಗಿಡದ ಲೆಕ್ಕದಲ್ಲಿ ವಿಶೇಷ ನೆರವು ನೀಡಲಾಗುತ್ತಿದೆ. ತೋಟಗಾರಿಕೆಯ ಸಾಮಗ್ರಿಗಳಲ್ಲಿ ಕೊರತೆಯನ್ನು ನೀಗಿಸಲು ಬೀಜ ಉತ್ಪಾದಿಸುವ ತೋಟಗಳಿಗೂ ಸಹಾಯ ನೀಡಲಾಗುವುದು. ಇದರ ಅಡಿಯಲ್ಲಿ ಪ್ರತಿ 15 hectares ಆಯಿಲ್ ಫಾರ್ಮಿನ ತೋಟಕ್ಕೆ 80 lakhs ಪರಿಹಾರ ನಿಧಿ ನೀಡಲಾಗುವುದು. ಇದಲ್ಲದೆ ನರ್ಸರಿಯ ವಿಕಾಸಕ್ಕಾಗಿ 40 lakhs ವರೆಗೆ ನಿರ್ಧರಿಸಲಾಗಿದೆ. ಈಶಾನ್ಯ ಮತ್ತು ಅಂಡಮಾನ್ ರಾಜ್ಯಗಳಿಗಾಗಿ ವಿಶೇಷ ನೆರವಿನ ಹಂಚಿಕೆ ಇದೆ.

ನಾಲ್ಕು ಸಾವಿರ ರೂಪಾಯಿಗಳಿಂದ 6,333 ರೂಪಾಯಿಗಳು. ಇದು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ದರಗಳು. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಅದೇ ರೀತಿಯಾಗಿ ಲಿಂಗಸುಗೂರು ಮಾರುಕಟ್ಟೆ ದರಗಳು ಹೀಗಿವೆ. ಭತ್ತ ಸೋನ ಮಸೂರಿ 2,226 ರೂಪಾಯಿಗಳಿಂದ 2,226. ಸೂರ್ಯಕಾಂತಿ 6,270 ರೂಪಾಯಿಗಳಿಂದ 6,300. ತೊಗರಿ 4,950 ರೂಪಾಯಿಗಳಿಂದ 6,200 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆ ದರಗಳು ಹೀಗಿವೆ. ಒಣಮೆಣಸಿನಕಾಯಿ 2,200 ರೂಪಾಯಿಗಳಿಂದ 9,200 ರೂಪಾಯಿಗಳು. ಭತ್ತ 1,900 ರೂಪಾಯಿಗಳಿಂದ 2,000 ರೂಪಾಯಿಗಳು. ಭತ್ತ ಆರ್ಎನ್ಆರ್ ಹಳೆಯದು 2,110 ರೂಪಾಯಿಗಳಿಂದ 2,200 ರೂಪಾಯಿಗಳು. ಭತ್ತ ಹೊಸ ಸೋನಮಸೂರಿ 1,600 ರೂಪಾಯಿಗಳಿಂದ 1,850 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ 2,350 ರೂಪಾಯಿಗಳಿಂದ 2,400 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪೇಟೆ ದರಗಳು. ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪೋ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರ ಪ್ರಾಕೃತಿಕ ಖೇತಿ ಬಡಾವಾ ದೇ ರೀ ಹೇ. ಇಸ್ ಪ್ರಯಾಸ ಆಗೇ ಬಡಾನೆ ಮಾನನೀಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೀ ದಿನಾಂಕ 16 December 2021 ಗುಜರಾತ್ ಮೇ ಪ್ರಾಕೃತಿಕ ಖೇತಿ ಪರ ಆಯೋಜಿತ ಸಮ್ಮೇಲನ ಸಂಬೋಧಿತ ಕರೆಂಗೇ. ಆಪ್ ಸಭಿ ಕಿಸಾನ್ ಭಾಯಿಯೋ ಔರ್ ಬಹನೋ ಸೇ ಅನುರೋಧ ಹೈ ಕಿ ದೂರದರ್ಶನ್ ಏವಂ ಡಿಡಿ ಕಿಸಾನ್ ಪರ ಗುರುವಾರ 16 December ಪ್ರಾತಃ 11 ಇಸ್ ಕಾರ್ಯಕ್ರಮ ದೇಖನೆ ಕಾ ಕಷ್ಟ ಕರೆ ಔರ್ ಅಪ್ನಾ ಯೋಗದಾನ ದೇ. ರೈತ ಬಾಂಧವರೇ, ಈಗ ದೇವದುರ್ಗದ ಶ್ರೀಮತಿ ಮಹಾದೇವಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣ. ಅಕ್ಕಿಯ ಸಿಗೋಳಿ ಶಿವನೇ ತಂಕಣದ ಪಡ ಸಾಲೆ ಸೋಬಾನೇ, ತಂಕಣದ ಪಡ ಸಾಲೆ ಸೋಬಾನೇ, ಇಪ್ಪತ್ತಂಕಣದ ಪಡ ಸಾಲೆ ಸೋಬಾನೆ, ಇಪ್ಪತ್ತಂಕಣದ ಪಡ ಸಾಲೆ ದೇವರ ಜಗಲೆ ಮಲ್ಲಯ್ಯನರ ಬರದಾರ ಸೋಬಾನೆ, ಮಲ್ಲಯ್ಯನರ ಬರದಾರ ಸೋಬಾನೆ, ಮಲ್ಲಯ್ಯನರ ಬರದಾರ ಸೋಬಾನೆ, ಮಲ್ಲಯ್ಯನರ ಬರದಾರ ಸೋಬಾನೆ, ಗೋದೆಯನ ಸಿಗಳ ಯಾವಲಯ್ಯಲಿ ಶಿವನೇ 40 ಅಂಕಣದ ಪಡ ಸಾಲೆ ಸೋಬಾನೆ, 40 ಅಂಕಣದ ಪಡ ಸಾಲಿ ಸೋಬಾನೆ.